ವಾತಾವರಣದ ಮೇಲೂ ಮತ್ತು ನಮ್ಮ ರೈತರ ಆರೋಗ್ಯದ ಮೇಲೂ ಭಾಳ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡ್ತದೆ. ಆದ್ದರಿಂದ ಏನಪ್ಪಾ ಅಂತಂದರೆ ಈ ಎಲ್ಲ ಬೆಳೆಗಳನ್ನು ನಾವು ಸುಮ್ಮನೆ ರಾಸಾಯನಿಕಗಳು ಬಳಸದೆ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಇವತ್ತಿನ ಒಂದು ಈ ಒಂದು ಮಾತುಕತೆಯಲ್ಲಿ ನಾವು ಈ ಒಂದು ಪ್ರಮುಖ ಕೀಟಗಳು ಯಾವ ಬರ್ತವೆ, ಅದರ ಹಾನಿಯ ಲಕ್ಷಣ ಯಾವ ಥರ ಇರ್ತದೆ, ಮತ್ತು ಅವನ್ನು ಸಮಗ್ರ ನಿರ್ವಹಣೆ ಯಾವ ಥರ ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೇವೆ. ಮೊದಲೇದಾಗಿ ಈ ಒಂದು ತೊಗರಿಗೆ ಬರ್ತಕ್ಕಂಥದ್ದು ಅಮೇರಿಕನ್ ಕಾಯಿಕೊರಕ ಅಂತ ಹೇಳ್ತೇವೆ, ಹೆಲಿಕೋರ್ಪ ಅಂತಲೂ ಹೇಳ್ತೇವೆ. ನಿಮಗೆ ಎಲ್ಲ ಗೊತ್ತಿರ್ಬೋದು, ನೋಡಿರ್ತೀರಿ ನೀವು, ಹಸಿರು ಒಂದು ಹುಳ ಇರುತ್ತೆ ಕಾಯಿ ಕೊರಕ. ಈ ಕಾಯಿ ಕೊರಕ ಏನಪ್ಪ ಅಂತಂದರೆ ಬರೀ ತೊಗರಿ ಅಷ್ಟೇ ಅಲ್ಲ, 181 ಬೆಳೆಗಳ ಮೇಲೆ ಇದೊಂದು ಹಾನಿಯನ್ನು ಉಂಟು ಮಾಡ್ತದೆ. ಏನಪ್ಪ ಅಂತಂದರೆ ತೊಗರಿ ಅಷ್ಟೇ ಅಲ್ಲ, ಇದು ಹತ್ತಿ, ಕಡಲೆ, ಸೂರ್ಯಕಾಂತಿ, ಜೋಳ, ಮುಸ್ಕಿನ ಜೋಳ, ಶೇಂಗಾ, ಟೊಮೆಟೊ, ಮೆಣಸಿನಕಾಯಿ, ಇವೆಲ್ಲ ಬೆಳೆಗಳ ಪ್ರಮುಖ ಬೆಳೆಗಳ ಮೇಲೆ ಹಾನಿ ಮಾಡ್ತದೆ. ಏನಪ್ಪಾ ಅಂತಂದರೆ 10-20% ಸಾಮಾನ್ಯವಾಗಿ ಹಾನಿ ಇರ್ತದೆ. ನಮಗೆ ಬಹಳ ಒಂದು ಇದ್ರ ಒಂದು ನಾವು ನಿರ್ವಹಣೆ ಕ್ರಮ ಕೈಗೊಳ್ಳಲಿದ್ದಾಗ 50-100% ಹಾನಿಯಾಗೋ ಸಂಭವ ಜಾಸ್ತಿ ಇರ್ತದೆ. ಇದೇನ ತೊಗರಿಗೆ ಯಾವಾಗ ಅಂದರೆ ನಮಗೆ ಸೆಪ್ಟೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಇದ್ರ ಬಾಧೆ ಬಹಳ ಜಾಸ್ತಿ ಆಗಿರ್ತದೆ. ಯಾವಾಗ ಬಾಧೆ ಅಂದರೆ ಈಗ ನಮಗೆ ತುಂತುರು ಮಳೆ ಅಥವಾ ಮೋಡ ಕವಿದ ವಾತಾವರಣ ಇದ್ದಾಗ ಇದ್ರ ಬಾಧೆ ನಮಗೆ ತುಂಬ ಜಾಸ್ತಿ ಆಗಿರ್ತದೆ. ಮುಖ್ಯವಾಗಿ ಕಾಯಿಗೆನೆ ಬರೋದು. ಹಾ, ಕಾಯಿ ಮತ್ತು ಮೊಗ್ಗುಗಳನ್ನ ಕೊರಿತಾರೆ. ಈ ಅಮೇರಿಕನ್ ಕಾಯಿ ಕೊರಕ ಅಂತ ಹೆಸರು ಇಡೋದಕ್ಕೆ ಕಾರಣ ಏನು ಅಂದ್ರೆ ಈ ಕೀಟ ಅಂದ್ರೆ ಇದೇನು ಅಲೆಮಾರಿ ಕೀಟನೋ, ಅಲ್ಲಿಂದ ಎಲ್ಲಾದರೂ ಬಂದಿರೋದು ಅಥವಾ ಅಲ್ಲಿಂದನೇ ಬಂದಿರೋದು. ಈಗ ನಮ್ಗೆ ಏನಂತಂದ್ರೆ ಸೈಂಟಿಫಿಕ್ ನೇಮ್ ಕೊಡ್ತಿರ್ತೇವೆ ಅಮೇರಿಕನ್ ಕಾಯಿ ಕೊರಕ ಅಂತೇಳಿ, ಅಂದ್ರೆ ಅಮೇರಿಕ ಮೂಲ ಇದರಿಂದ ಅಮೇರಿಕನ್ ಕಾಯಿ ಕೊರಕ ಅಂತ ಹೇಳ್ತೇವೆ. ಇದು ನಮಗೆ ಪ್ರಮುಖವಾಗಿ ಕಂಡು ಬರ್ತದೆ. ಹಿಂದೆಲ್ಲ ಇದನ್ನ ತೊಗರಿ ಬೆಳೆಗಳ ಮೇಲೆ ಒಂದು ನಷ್ಟವನ್ನು ಉಂಟು ಮಾಡಿತ್ತು. ಈಗ ಚೆನ್ನಾಗಿರೋ ರಾಸಾಯನಿಕಗಳು ಬಂದಿರೋದ್ರಿಂದ ಇದರ ನಿರ್ವಹಣೆಯನ್ನ ನಾವು ಸಮಗ್ರವಾಗಿ ಮಾಡೋದ್ರಿಂದ ಸುಲಭವಾಗಿ ನಿರ್ವಹಿಸೋದು. ಏನಂತಂದ್ರೆ ಇದರಲ್ಲಿ ಪತಂಗ ಏನಪ್ಪಾ ಅಂತಂದ್ರೆ ಕಂದು ಬಣ್ಣದ ಒಂದು ಪತಂಗ ಬರ್ತದೆ. ಅದೇನಂದ್ರೆ ನಮ್ಗೆ ಏನು ತೊಗರಿ ಒಂದು ಹೂ ಆಗೋ ಸಂಬಂಧದಲ್ಲಿ ಮಗ್ಗು ಅಥವಾ ಹೂ ಬಿಡ್ತದಲ್ಲ, ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಇದು ಒಂದು ಹೆಣ್ಣು ಪತಂಗ ಮೊಟ್ಟೆನ ಹೂ ಮೇಲೆ ಮಗ್ಗು ಮೇಲೆ ಸಿಂಗಲ್ ಸಿಂಗಲ್ ಆಗಿ ಇಡ್ತದೆ, ಒಂದೊಂದೇ ಮೊಟ್ಟೆಗಳನ್ನ ಇಡ್ತದೆ. ಮೊಟ್ಟೆ ಇಟ್ಟಂತ ಮರಿ ಹುಳುಗಳು ಏನ್ ಮಾಡ್ತವೆ, ಆ ಮೊಗ್ಗನ್ನು ಕೊರಿತವೆ. ನಂತರ ಏನಾಗ್ತವೆ, ಕಾಯಿಗಳು ಬಂದ ಮೇಲೆ ಕಾಯಿಯನ್ನ ಮರಿ ಹುಳುಗಳು ಕೊರಿತವೆ. ಅರ್ಧ ಒಳಗಡೆ ಇದ್ದು ಅರ್ಧ ಭಾಗ ಹೊರಗಡೆ ಇದ್ದು ಕಾಯಿನ ಕೊರೆಯೋದ್ರಿಂದ ಏನಾಗ್ತದೆ, ಕಾಯಿಗಳು ಡ್ಯಾಮೇಜ್ ಆಗ್ತವೆ. ಇದರಿಂದ ಏನಾಗ್ತದೆ, ರೈತರಿಗೆ ಇಳುವರಿಯಲ್ಲಿ ಕುಂಠಿತ ಆಗ್ತದೆ. ನಂತರ ಏನಪ್ಪಾ ಅಂದ್ರೆ 18-20 ದಿವಸ ಈ ಮರಿ ಹುಳುಗಳು ಏನ್ ಮಾಡ್ತವೆ, ಕಾಯಿನ ಕೊರಿತವೆ. ನಂತರ ಮಣ್ಣಲ್ಲಿ ಹೋಗಿ ಕೋಶಾವಸ್ಥೆಯನ್ನ ಹೋಗ್ತದೆ. ಇದೇನಪ್ಪಾ ಅಂತಂದ್ರೆ ಒಂದು ವರ್ಷಕ್ಕೆ 7-8 ಸಂತತಿಗಳು ಇದನ್ನ ನಾವು ಕಾಣಬಹುದಾಗಿದೆ ಈ ಮರಿ ಹುಳುಗಳದ್ದು. ಮತ್ತೆ ಇನ್ನೊಂದು ಏನಂತಂದ್ರೆ ಹಾನಿ ಯಾವ ತರ, ಈಗ ಆಗ್ಲೇ ಹೇಳಿದೆ ನಾನು, ಈಗ ಮೊಗ್ಗು ಮತ್ತು ಹೂಗಳನ್ನ ಕಾಣ್ತದೆ, ಕೊರೀತದೆ. ಮತ್ತೆ ಏನಪ್ಪಾ ಅಂದ್ರೆ ಕಾಯಿಗಳ ಮೇಲೆ ರಂಧ್ರಗಳನ್ನ ಕಾಣಬಹುದು ನಾವು, ರಂಧ್ರಗಳ ಹೋಲಾಗ್ತವೆ, ಆ ಹೋಲುಗಳನ್ನ ನಾವು ಕಾಣಬಹುದಾಗಿದೆ. ಇದರಿಂದ ಇಳುವರಿನ ಕುಂಠಿತ ಆಗ್ತದೆ. ಮತ್ತೆ ಇನ್ನೊಂದು ಏನಂತಂದ್ರೆ ಇತ್ತೀಚೆಗೆ ಕಂಡು ಬರ್ತಕ್ಕಂಥ ಪ್ರಮುಖ ಒಂದು ಕೀಟ ಅಂತಂದ್ರೆ ಬಲೆ ಕಟ್ಟುವ ಕೀಟ ಅಂತ ಹೇಳ್ತೇವೆ. ಇದು ಸಹಿತ ಏನ್ ಮಾಡ್ತದೆ, ನಮ್ಮ ಒಂದು ಈಗ ಮೊಗ್ಗು ಇರ್ತದೆ, ಹೂ ಇರ್ತದೆ, ಅವನ್ನೆಲ್ಲ ಗೂಡು ಕಟ್ಟಿ ಏನ್ ಮಾಡ್ತದೆ, ಅದರೊಳಗಡೆ ಇದ್ದು ಹೂವನ್ನು ತಿನ್ನೋದು ಮತ್ತು ಮೊಗ್ಗುಗಳನ್ನ ತಿಂತದೆ. ಆಮೇಲೆ ಕಾಯಿಗಳಿತ್ತಂದ್ರೆ ಕಾಯಿಗಳನ್ನ ತಿನ್ನೋದ್ರಿಂದ ಅದರ ಮೇಲೆ ರಂಧ್ರಗಳಾಗ್ತವೆ. ಇದರಿಂದ ಸಹಿತ ನಮಗೆ ಇಳುವರಿ ಕುಂಠಿತ ಆಗ್ತದೆ. ಇದನ್ನ ಬಲೆ ಕಟ್ಟುವ ಕೀಟ, ಬಲೆ ಕಟ್ಟುವ ಬಲೆ ತರ ಕಟ್ಕೊಳ್ತಾ, ಜೇಡರ ಬಲೆ ಅಲ್ಲ, ಈಗ ನಿಮ್ಗೆ ತುದಿಯಲ್ಲಿ ಮೊಗ್ಗು ಬಿಡ್ತದೆ, ಹೂ ಬಿಡ್ತದೆ, ಕಾಯಿಗಳು ಬಿಡ್ತವೆ, ಅವನ್ನೆಲ್ಲ ಸೇರಿಸಿ ಏನ್ ಮಾಡ್ತದೆ ಅಂದ್ರೆ ಇದು ಒಂದು ಗೂಡನ್ನು ಮಾಡ್ತದೆ. ಗೂಡ್ ಅಂದ್ರೆ ಅದನ್ನ ಒಂದು ಬಲೆಯ ತರ ಮಾಡಿ ಅದ್ರೊಳಗಡೆ ಅದ್ರೊಳಗಡೆ ಇದ್ದು ಇದಂತ, ಅದಕ್ಕಿಂತ ರೈತರು ಎಂತ ಸ್ಥಳೀಯ ಭಾಷಾ ಇದ್ರೊಳಗೆ ಲ್ಯಾಂಗ್ವೇಜ್ ಒಳಗೆ ಜೀಡಿ ಕಟ್ಟಿದೆ, ಜೀಡಿ ಕಟ್ಟಿದೆ ಅಂತ ಹೇಳ್ತಾರೆ. ಅದು ಒಂದು ನಮ್ಗೆ ಬಹಳ ಬಾಧೆ ಉಂಟು ಮಾಡ್ತದೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಗೆ ಈ ಕಾಯಿ ಕೊರಕಲ್ದೆ ಇನ್ನೊಂದು ಕೌಲು ರೆಕ್ಕೆಯ ಪತಂಗ ಅಂತ ಹೇಳ್ತೇವೆ, ಅದು ಸಹಿತ ನಮ್ಗೆ ಇದೊಂದು ಕಾಯಿಯನ್ನು ಕೊರಿತದೆ. ಏನಪ್ಪಾ ಅಂತಂದ್ರೆ ಆ ಪತಂಗದ ಕೌಲು ರೆಕ್ಕೆ ಅಂತಂದ್ರೆ ಆ ಪತಂಗದ ರೆಕ್ಕೆಗಳು ಏನಾಗ್ತವೆ ಅಂದ್ರೆ ಕೌಲು ಕೌಲು ಆಗಿರ್ತವೆ, ಅದಕ್ಕೆ ನಾವು ಏನಂತೇವೆ ಅಂದ್ರೆ ಕೌಲು ರೆಕ್ಕೆಯ ಪತಂಗ ಅಂತ ಹೇಳ್ತೇವೆ. ಅದು ಸಹಿತ ನಮ್ಗೆ ಬಾಧೆಯನ್ನು ಉಂಟು ಮಾಡ್ತದೆ, ಕಾಯಿನೂ ಕೊರಿತದೆ. ಮತ್ತೆ ಇನ್ನೊಂದು ತೊಗರಿ ಹೂ ಹೆಣೆಯುವ ಕೀಡೆ ಅಂತ ಹೇಳ್ತೇವೆ ನಾವು, ಅದು ಸಹಿತ ಹೂ ಹೆಣೆಯುವ ಕೀಡೆ ಸಹಿತ ಮೊಗ್ಗು ಮತ್ತು ಎಲೆ ಕಾಯಿಗಳನ್ನ ಒಂದುಗೂಡಿಸಿ ಅದರಿಂದ ಮೊಗ್ಗು ಮತ್ತು ಹೂಗಳನ್ನ ತಿಂತದೆ, ಮತ್ತು ಕಾಯಿನ ಕೊರೆಯೋದ್ರಿಂದ ನಮಗೆ ಹಾನಿಯನ್ನು ಉಂಟು ಮಾಡ್ತದೆ. ಮತ್ತೆ ಇದರಿಂದ ಏನಾಗ್ತದೆ ಅಂದ್ರೆ ನೀವು ಲಾಸ್ ಇಳುವರಿ ನಮಗೆ ಬಹಳ ಕುಂಠಿತವಾಗ್ತದೆ. ಅದಲ್ಲದೆ ಇನ್ನೊಂದು ನಮಗೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಕಾಯಿ ನೊಣ ಅಂತ ಹೇಳ್ತೇವೆ. ಕಾಯಿ ನೊಣ ಈಗ ಇತ್ತೀಚಿನ ದಿವಸಗಳಲ್ಲಿ ಕಾಯಿ ಕೊರಕ ಏನು ಹೇಳಿದಲ್ಲ, ಕಾಯಿ ಕೊರಕಗಿಂತನೂ ಕಾಯಿ ನೊಣದ ಬಾಧೆನೇ ಜಾಸ್ತಿ ಆಗ್ತದೆ. ಈ ಕಾಯಿ ನೊಣ ಅಂತಂದ್ರೆ ನಮ್ಮ ಈಗೇನು ನೊಣ ಬರ್ತದಲ್ಲ ಅದ್ರ ತರನೇ ಇರ್ತದೆ, ಸ್ವಲ್ಪ ಚಿಕ್ಕ ಗಾತ್ರದಾಗಿರ್ತದೆ. ಅದೇನಪ್ಪ ಅಂತಂದ್ರೆ ನಮ್ಗೆ ದೀರ್ಘಾವಧಿ ತಳಿಗಳ ಮೇಲೆ, ಈಗ ತೊಗರಿಯಲ್ಲಿ BSMR ಅಂತ ಬರ್ತದೆ ದೀರ್ಘಾವಧಿ ತಳಿ, ಅದು ಡಿಸೆಂಬರ್ ನಂತರನೂ ಅದು ಇರ್ತದೆ, ಜನವರಿ ಫೆಬ್ರವರಿಗೆ ಅದು ಕಟಾವ್ ಆಗ್ತದೆ. ಅಂತ ದೀರ್ಘಾವಧಿ ತಳಿಗಳು ಅಥವಾ ಯಾವ್ದಾದ್ರು ಲೇಟ್ ಆಗಿ ನಾವೀಗ ಮಳೆ ಲೇಟ್ ಆದಾಗ ಬಿತ್ತನೆಯನ್ನು ಲೇಟ್ ಮಾಡಿದಾಗ ಇದ್ರ ಒಂದು ಬಾಧೆ ನಮ್ಗೆ ಜಾಸ್ತಿ ಆಗೋ ಸಂಭವನೀಯತೆ ಜಾಸ್ತಿ ಇರ್ತದೆ. ಇದು ಏನಪ್ಪ ಅಂತಂದರೆ ಪ್ರೌಢ ನೊಣ ಏನಿರ್ತದೆ, ನಾನು ಹೇಳಿದೆ ನಿಮಗೆ ಒಂದು ನೊಣ ಥರ ಇರ್ತದೆ, 4 ರಿಂದ 5 ತತ್ತಿಗಳನ್ನ ಏನಪ್ಪ ಅಂದರೆ ಕಾಯಿಗಳ ಮೇಲೆ ಇಡ್ತದೆ. ಕಾಯಿಗಳ ಮೇಲೆ ಇಟ್ಟು ಏನಾಗ್ತದೆ ಅಂದರೆ ಅದು ಮೊಟ್ಟೆಯಿಂದ ಬಂದಂಥ ಮರಿಗಳು ಏನು ಮಾಡ್ತವೆ, ಒಳಗಡೆ ಹೋಗ್ತವೆ. ಕಾಯನ್ನು ಕೊರೆದು ಏನು ಎಳೆ ಕಾಯಿಗಳಿರ್ತಾವಲ್ಲ, ಎಳೆ ಕಾಯಿಗಳನ್ನ ಕೊರೆದು ಒಳಗಡೆ ಹೋಗ್ತವೆ. ಒಳಗಡೆ ಹೋಗಿ ನೀವು ಕಾಳುಗಳನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಮೇಲ್ಗಡೆ ಏನು ಒಳಗಡೆ ಹೋಗಿರ್ತದಲ್ಲ, ಆ ಸಿಪ್ಪೆ ಗಾಯ ಮಾಯ್ದು ಬಿಡ್ತದೆ. ನಿಮಗೆ ಮೇಲಿಂದ ನೋಡಿದಾಗ ಏನಾಗ್ತದೆ, ಚೆನ್ನಾಗಿದೆ ಕಾಯಿ ಏನಿಲ್ಲ ಅಂತ ಹೇಳ್ತೇವೆ. ನಾವು ಏನಾದರೂ ಓಪನ್ ಮಾಡಿ ನೋಡಿದಾಗ ಒಳಗಡೆ ಏನಂತಂದ್ರೆ ಮರಿಹುಳುಗಳು ಇರ್ತವೆ ಮತ್ತು ಕಾಯಿ ಅರ್ಧಂಬರ್ಧ ತಿಂದದ್ದು ಇರ್ತವೆ. ಅವಾಗ ನಮಗೆ ಗೊತ್ತಾಗ್ತದೆ ಇದು ಹಾನಿ ಅಂತ ಹೇಳಿ. ಆಲ್ರೆಡಿ ಅವಾಗ ಏನಾಗ್ತದೆ ಅಂದರೆ ನಮಗೆ ಏನಾದರೂ ಕೀಟನಾಶಕ ಸಿಂಪಡಣೆ ಮಾಡಬೇಕು ಏನಾದರೂ ಅಂದಾಗ ನಮಗೆ ತುಂಬ ತಡವಾಗಿ ಬಿಟ್ಟಿರ್ತದೆ. ಈ ಥರದ ಕೀಟ ಹಣ್ಣುಗಳಲ್ಲಿ ಏನಾದರೂ ಈ ಹಣ್ಣು ಈ ಥರದ ಹಣ್ಣುಗಳಲ್ಲಿ ಕೆಲವು ಮಾವುಗಳನ್ನೆಲ್ಲ ಗಮನಿಸಿ, ಅದು ಮಾವಿನಲ್ಲಿ ಬರೋದು ಹಣ್ಣು ನೊಣ ಬರ್ತದೆ ಅಂದರೆ ಈ ನೊಣ ಬೇರೆ ಆ ನೊಣ ಬೇರೆ, ಇದು ಒಂದೇ ಜೀವನ ಕ್ರಮ ಒಂದೇ ರೀತಿಯಲ್ಲಿದೆ ಇಲ್ಲ. ಇದು ಏನಂತಂದರೆ ಇದು ಒಂದು ಆ ಬೆಳೆಗಳ ಮೇಲೆ ತಿನ್ನಲ್ಲ, ಇದು ಬರೀ ತೊಗರಿ ಆ ಥರ ಬೆಳೆಗಳ ಮೇಲೆ ತಿಂದರೆ ಅದು ಹಣ್ಣು ನೊಣ ಆಯ್ತಲ್ಲ. ಹಣ್ಣು ನೊಣ ನಿಮಗೆ ಮಾವು ತಿಂತದೆ, ಪೇರ್ಲ ತಿಂತದೆ, ಬೇರೆ ಬೇರೆ ಬೆಳೆಗಳ ಮೇಲೆ ಸೌತೆಕಾಯಿ ಜಾತಿಯ ಸೇರ್ತಕ್ಕಂಥ ಬೆಳೆಗಳ ಮೇಲೆ ಹಣ್ಣು ನೊಣ ಅದ್ರ ಮೇಲೆ ತಿಂತದೆ. ಅದು ತಿಂತದೆ ಅಂದರೆ ಅದ್ರ ಮೇಲೆ ಮೊಟ್ಟೆ ಇಡ್ತದೆ, ಮೊಟ್ಟೆಯಿಂದ ಬಂದ ಮರಿ ಹುಳುಗಳು ಏನಾಗ್ತವೆ ಅದ್ರ ಡ್ಯಾಮೇಜ್ ಮಾಡ್ತವೆ. ಮಾವಿನ ಹಣ್ಣಾಗಿರಲಿ, ಪೇರ್ಲ ಆಗಿರಲಿ, ಸೌತೆಕಾಯಿ ಜಾತಿಗೆ ಸೇರಿದಂಥ ಒಂದು ಬೆಳೆಗಳಾಗಿರಲಿ ಅದರ ಮೇಲೆ ಹಾನಿಯನ್ನು ಉಂಟು ಮಾಡ್ತದೆ. ಈ ಒಂದು ಏನು ಕಾಯಿ ನೊಣ ಹೇಳಿದೆಲ್ಲ, ಈ ಕಾಯಿ ನೊಣ ಒಳಗಡೆ ಮರಿಗಳು ಏನಂತವೆ ಅಂದರೆ ಬೀಜಗಳನ್ನ ತಿನ್ನೋದ್ರ ಏನಾಗ್ತದೆ, ಕಾಯಿಗಳು ಜೊಳ್ಳಾಗ್ತವೆ. ಮತ್ತು ಅದರಿಂದ ಏನಾಗ್ತದೆ, ಡ್ಯಾಮೇಜ್ ಮಾಡೋದ್ರಿಂದ ಅವು ಕಾಯಿಗಳು ರೋಗಾಣುಗಳಿಗೆ ತುತ್ತಾಗಿ ಮತ್ತೆ ಕಪ್ಪಾಗ್ತವೆ. ಆಮೇಲೆ ಪ್ರೌಢ ನೊಣ ಆ ಒಂದು ಕಾಯಿಂದ ಹೊರಂದ ಮೇಲೆ ಅದರ ಮೇಲೆ ರಂಧ್ರಗಳನ್ನ ಕಾಣ್ಬೋದು. ನೀವು ಏನು ಕಟಾವು ಮಾಡ್ತೀರಲ್ಲ, ಕಟಾವು ಮಾಡಿದಾಗ ಏನು ಎಲ್ಲ ನಿಮಗೆ ಇದನ್ನು ನಾವು ಪ್ರೊಸೆಸಿಂಗ್ ಮಾಡ್ತೇವಲ್ಲ, ಪ್ರೊಸೆಸಿಂಗ್ ಮಾಡಿದಾಗ ನಿಮಗೆ ಅವಾಗ ಗೊತ್ತಾಗ್ತದೆ ಒಳ್ಳೆ ಕಾಯಿಗಳು ಮತ್ತು ಇವು ಎಲ್ಲ ಮುದುಡಿದ ಕಾಯಿಗಳು ಇರ್ತವೆ. ನಿಮಗೆ ಏನಾದ್ರಂದ್ರೆ ರೈತರ ಸ್ಥಳೀಯ ಭಾಷೆಯಲ್ಲಿ ಕಾಳುಗಳೆಲ್ಲ ಕಂಡಾಗಿವೆ ಕಂಡಾಗಿವೆ ಅಂತ ಹೇಳ್ತಾರೆ. ಅಂದರೆ ಕಾಳುಗಳು ತಮ್ಮ ಆಕಾರವನ್ನು ಕಳೆದುಕೊಂಡು ಬಿಟ್ಟಿರ್ತವೆ ಇದರ ಬಾಧೆ ಜಾಸ್ತಿ ಇರೋದ್ರಿಂದ. ಈ ಒಂದು ಇದಕ್ಕೆ ಏನಪ್ಪ ಅಂತಂದರೆ ನಾವು ಸಿಂಪರಣೆ ಭಾಳ ಅವಶ್ಯಕವಾಗಿರುತ್ತದೆ. ಯಾವಾಗ ಅಂತಂದರೆ ಎಳೆಕಾಯಿಗಳಿದ್ದಾಗ, ಎಳೆಕಾಯಿ ಒಂದು 15 ದಿವಸ ಎಳೆಕಾಯಿಗಳಿದ್ದಾಗ ಏನಪ್ಪ ಅಂತಂದರೆ ನಾವು 0.2 ಗ್ರಾಮ್ ಥಯೋಮೆಥಾಕ್ಸಾಮ್ ಮತ್ತು 10 ಗ್ರಾಮ್ ಬೆಲ್ಲ 1 ಲೀಟ್ರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡೋದ್ರಿಂದ ನಾವು ಇದನ್ನು ಹತೋಟಿಯಲ್ಲಿ ಇಡ್ಬೋದಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಬೇಗನೆ ಬಿತ್ತಬೇಕು, ಲೇಟ್ ಬಿತ್ತಾಗೋದ್ರಿಂದ ನಮಗೆ ಇದ್ರ ಬಾಧೆ ಜಾಸ್ತಿ ಆಗುತ್ತೆ. ಯಾವ ತಿಂಗಳು ಸೂಕ್ತ ನಮಗೆ? ಜೂನ್ ಒಳಗಡೆ ಬಿತ್ತದ ಚೆನ್ನಾಗಿ, ಜೂನ್ ಒಳಗಡೆ ಬಿತ್ತಿದ್ರೆ ನಮಗೆ ಹಾಂ ತೊಗರಿನ ನಮಗೆ ಇದ್ರ ಬಾಧೆ ಕಡಿಮೆ ಆಗುತ್ತದೆ. ನಮಗೆ ಡಿಸೆಂಬರ್ ನಂತರ ಹೋದಂಗೆ ನಮ್ಗೆ ಏನಾಗ್ತದೆ ಅಂದರೆ ಬಾಧೆ ಜಾಸ್ತಿ ಆಗ್ತದೆ ಅಂತ ಹೋಗ್ತದೆ, ಲೇಟ್ ಆದಂಗೆ ಇದ್ರ ಬಾಧೆ ಜಾಸ್ತಿ ಆಗ್ತದೆ. ಇನ್ನೊಂದು ಕಾಯಿ ರಸ ಇರುವ ತಿಗಣೆ ಅಂತ ಹೇಳ್ತೇವೆ, ಸ್ಥಳೀಯ ಭಾಷೆಯಲ್ಲಿ ಮೆಕಳೆ ಅಂತಲೇ ಹೇಳ್ತಾರೆ, ಪಾಡ್ಬಗ್ ಅಂತ ಹೇಳ್ತೇವೆ. ಇವೇನಂತ ಅಂದರೆ ಈ ತಿಗಣಿಗಳು ನೂರಾರು, ಒಂದೆಲ್ಲ ನೂರಾರು ತಿಗಣಿಗಳು ಇರ್ತಾವಲ್ಲ, ಈ ತಿಗಣಿಗಳು ಏನು ಮಾಡ್ತವೆ, ಕಾಯಿ ಮೇಲೆ ಕೂತ್ಕೊಂಡು ಕಾಯಿಯಲ್ಲಿ ಇರ್ತಕ್ಕಂಥ ಕಾಳುಗಳಿಂದ ರಸವನ್ನು ಹೀರ್ತವೆ. ಈ ರಸ ಇರೋದ್ರಿಂದ ಏನಾಗ್ತವೆ ಅಂದರೆ ಆ ಬೀಜಗಳ ಮೇಲೆ ಚುಕ್ಕೆಗಳಾಗ್ತವೆ, ಚುಕ್ಕೆಗಳಾಗಿ ಆ ಬೀಜದ ಒಂದು ಶಕ್ತಿ ಹೋಗಿ ಏನಾಗ್ತದೆ ಅಂದರೆ ಮೊಳಕೆ ಒಡೆಯುವ ಪ್ರಮಾಣ ಕಡಿಮೆ ಆಗ್ತದೆ. ಅದರಿಂದ ಆ ಥರ ಏನಾದರೂ ಬಾಧೆ ಕಂಡು ಅದು ಕಟಾವು ಹಂತದಲ್ಲಿ ಇರ್ತದೆ, ಎಳೆಕಾಯಿಗಳು ಇರ್ತದೆ, ಆ ಒಂದು ಸಂದರ್ಭದಲ್ಲಿ ನಮ್ಗೆ ಏನಪ್ಪ ಅಂದರೆ 0.2 ಗ್ರಾಮ್ ಥಯೋಮೆಥಾಕ್ಸಾಮ್ ಅಥವಾ 0.5 ಮಿಲಿ ಇಮಿಡಾಕ್ಲೋಪಿಡ್ ಅದನ್ನು ನಾವು ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ನಾವು ತಿಗಣೆಯನ್ನು ನಿರ್ವಹಣೆ ಮಾಡ್ಬೋದಾಗಿದೆ. ಮತ್ತು ಈ ಎಲ್ಲ ಕಾಯಿ ಕೊರಕಗಳನ್ನ ನಿರ್ವಹಣೆ ಮಾಡಬೇಕಂದಾಗ ನಮಗೆ ನಾವು ಒಂದೇ ಮೆಥಡ್ ಯಾವುದಾದ್ರೂ ಒಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತೇನೆ ಅಂತಂದರೆ ಈ ಕಾಯಿ ಕೊರಕಗಳನ್ನ ನಿರ್ವಹಣೆ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದಂದರೆ ಈ ಒಂದು ನಾವು ಅಮೆರಿಕನ್ ಕಾಯಿ ಕೊರಕ ಅಥವಾ ತೊಗರಿ ಕಾಯಿ ಕೊರಕ ಅಂತ ಹೇಳಿದ್ವಲ್ಲ, ಈ ಒಂದು ಕಾಯಿ ಕೊರಕ ಏನಪ್ಪ ಅಂದರೆ 5 ಹಂತಗಳು ಇರ್ತವೆ ಅದು ಮರಿ ಹುಳುಗಳಂತ. ಈಗ ರೇಷ್ಮೆಗಳಲ್ಲಿ ಇರ್ತಾವಲ್ಲ 1ನೇ ಹಂತ 2ನೇ ಹಂತ ಅಂತೇಳಿ, ನಾವು ಫಸ್ಟಿಗೆ ನಾವು ನಿರ್ವಹಣೆ ಮಾಡಿದರೆ ಚೆನ್ನಾಗಿ ಕಂಟ್ರೋಲ್ ಆಗ್ತದೆ. ಆಮೇಲೆ 4ನೇ ಹಂತದಲ್ಲಿ ಹೋದಾಗ ಯಾವುದೇ ಕೆಮಿಕಲ್ಗಳನ್ನ ನಾವು ಸಿಂಪರಣೆ ಮಾಡಿದ ರಾಸಾಯನಿಕಗಳನ್ನ ಅಷ್ಟು ಪರಿಣಾಮಕಾರಿಯಾಗಿ ಅದರ ಮೇಲೆ ಪರಿಣಾಮ ಬೀರಲ್ಲ ಅವೆಲ್ಲ. ಅದಕ್ಕೇನಪ್ಪ ಅಂತಂದರೆ ನಾವು ಯಾವಾಗ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಈಗ ಆಲ್ರೆಡಿ ಬಿತ್ತನೆ ಮಾಡಿದ್ದಾರೆ, ಮುಂದಿನ ವರ್ಷ ಆಗಲಿ ಏನಾಗಲಿ ಬೇರೆ ಯಾವುದೇ ಬೆಳೆ ಇರಲಿ, ಆಳವಾದ ಉಳುಮೆ ಮಾಡಬೇಕು. ಬೇಸಿಗೆಯಲ್ಲಿ ಉಳುಮೆ ಮಾಡೋದ್ರಿಂದ ನಾನು ಹೇಳಿದೆಲ್ಲ ನಿಮಗೆ, 18ರಿಂದ 20 ದಿವಸ ಮರಿಹುಳ ತಿಂದು ಕೋಶಾವಸ್ಥೆಯನ್ನು ಮಣ್ಣಲ್ಲಿ ಹೋಗ್ತದೆ. ಈಗ ಮಣ್ಣಲ್ಲಿ ಹೋಗಿ ಏನಾಗ್ತದೆ ಅಂದರೆ ಮುಂದಿನ ಏನು ಮಳೆಗಾಲ ಬರ್ತದಲ್ಲ, ಮಳೆಗಾಲ ಬೆಳೆ ಬಂದಾಗ ಮಣ್ಣಿಂದ ಕೋಶ ಪ್ರೌಢಕೀಟ ಹೊರಗಡೆ ಬಂದು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಆದ್ದರಿಂದ ನಾವು ಬೇಸಿಗೆಯಲ್ಲಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಆ ಕೋಶ ಏನು ಹೊರಗಡೆ ಎಕ್ಸ್ಪೋಸ್ ಆಗಿ ಹಕ್ಕಿಗಳು ತಿಂತವೆ ಬಿಸಿಲುಗಳಿಗೆ, ಸತ್ತು ಹೋಗ್ತದೆ. ಆಮೇಲೆ ಬಹಳ ಇದ್ದಾಗ ನಾವು ಬೆಳೆ ಪರಿವರ್ತನೆ ಮಾಡಬೇಕು. ಜೋಳ ಅಥವಾ ಉದ್ದು ಹುರುಳಿಯಿಂದ ತೊಗರಿನ ಬೆಳೆ ಇದೆ, ಬೆಳೆ ಪರಿವರ್ತನೆ ಮಾಡಬೇಕು. ಆಮೇಲೆ ಮಿಶ್ರ ಬೆಳೆ, ಹೆಸರು ಮತ್ತು ಉದ್ದು ಇಂಥ ಮಿಶ್ರ ಬೆಳೆಗಳನ್ನ ಹಾಕೋದ್ರಿಂದ ನಮಗೆ ಮಿತ್ರ ಕೀಟಗಳು ವೃದ್ಧಿಯಾಗಿ ಆ ಒಂದು ಕೀಟಗಳನ್ನ ನಮಗೆ ತಕ್ಕ ಮಟ್ಟಿಗೆ ಹತೋಟಿಯಲ್ಲಿ ಇರ್ತದೆ. ಒಂದು ಕೀಟ ಮತ್ತೊಂದು ಕೀಟ ಪರಭಕ್ಷಕ ಕೀಟ ಅಂತೇಳಿ, ಪರಭಕ್ಷಕ ಪರತಂತ್ರ ಕೀಟಗಳು ಅಂತ ನಾವು ಹೇಳ್ತೇವೆ. ಅವು ಏನು ಮಾಡ್ತವೆ ಅಂದರೆ ಇನ್ನೊಂದು ಕೀಟಗಳನ್ನ ತಿಂತದೆ. ಅದರಿಂದ ನಾವು ಮಿಶ್ರ ಬೆಳೆ ಇದ್ದಾಗ ನಮಗೆ ತುಂಬ ಚೆನ್ನಾಗಿ ಅನಿಸ್ತದೆ. ಈಗ ಒಂದು 7 ಸಾಲಿಗೆ ಒಂದು ಸಾಲು ಏನಾದರೂ ಈ ಹೆಸರು ಉದ್ದು ಅಥವಾ ಜೋಳ ಹಾಕೋದ್ರಿಂದ ಮಿತ್ರ ಕೀಟಗಳು ನಮಗೆ ವೃದ್ಧಿ ಆಗ್ತವೆ. ಆಮೇಲೆ ತೊಗರಿ ಬಿತ್ತೋ ಟೈಮ್ನಲ್ಲಿ ನಾವೇನಪ್ಪ ಅಂತಂದರೆ 50 ಗ್ರಾಮಷ್ಟು ಜೋಳ ಅಥವಾ ಪುಂಡಿ ಕಾಳು ಬರ್ತದಲ್ಲ ಸೂರ್ಯಕಾಂತಿ, ಅವನ್ನ ಮಿಕ್ಸ್ ಮಾಡಿ ಬಿತ್ತೋದ್ರಿಂದ ಏನಾಗ್ತದೆ ಅಂದರೆ ಪಕ್ಷಿಗಳು ಅದ್ರ ಮೇಲೆ ಕುತ್ಕೊಂಡು, ಜೋಳದ ತೆನೆ ಮೇಲೆ ಕುತ್ಕೊಂಡು ಏನಾಗ್ತದೆ ಅಂದರೆ ಆ ಹುಳುಗಳನ್ನ ಆರಿಸ್ ತಿಂತದೆ, ಕೀಡೆಯನ್ನು ಆರಿಸ್ ತಿನ್ನೋದ್ರಿಂದ ನಮಗೆ ನಿರ್ವಹಣೆ ಆಗ್ತದೆ. ಆಮೇಲೆ ನಮಗೆ ಎಕರೆಗೆ ಒಂದು 8 ರಿಂದ 10 ಒಣಗಿದ ಕಟ್ಟಿಗೆ ಇರ್ತದಲ್ಲ, ಕೌಲಡಿದ ಕಟ್ಟಿಗೆನ ಅಲ್ಲಲ್ಲಿ ನೆಡೋದ್ರಿಂದ ಏನಾಗ್ತದೆ, ಪಕ್ಷಿಗಳಿಗೆ ಕುಂದ್ರಕ್ಕೆ ನಮಗೆ ಒಂದು ಸ್ಥಳ ಅವಕಾಶ ನೀಡಿದಂಗೆ ಆಗ್ತದೆ. ಪಕ್ಷಿಗಳು ಏನಂದ್ರೆ ಆ ಕಾಯಿಗಳ ಮೇಲಿರ್ತಕ್ಕಂಥ ಮರಿ ಹುಳುಗಳನ್ನ ಆರಿಸಿ ಅವು ಕಡಿಮೆ ಮಾಡ್ತವೆ. ಪಕ್ಷಿಗಳನ್ನು ಆಕರ್ಷಣೆ ಮಾಡೋಕ್ಕೂ ರೈತರು ಸಿದ್ಧರಿ ಯಾಕಂದ್ರೆ ಯಾವ ತರ ಮಾಡ್ಬೇಕಂದ್ರೆ ಈಗ ನೀವು ಒಣ ಒಂದು ಕಟ್ಟಿಗೆ ಬರ್ತದೆ, ಆ ಕಟ್ಟಿಗೆ ಕೌಲು ಹೊಡೆದ ಕಟ್ಟಿಗೆ, ಕೌಲು ಇರ್ಬೇಕು, ಅದೇ ಕಟ್ಟಿಗೆ ಸೀದೆ ಇರಬಾರ್ದು, ಕೌಲು ಇರ್ಬೇಕು. ಅದನ್ನ ಏನಂದ್ರೆ ನಾವು ಆ ಒಂದು ತೊಗರಿಗಿಂತ ಎತ್ತರ ಇರಬೇಕು, ತೊಗರಿಗಿಂತ ಕೆಳಗಲ್ಲ, ತೊಗರಿಗಿಂತ ಎತ್ತರ ಇರಬೇಕು. ಅದ್ರ ಮೇಲೆ ಪಕ್ಷಿಗಳು ಕುತ್ಕೊಂಡು ಏನ್ ಮಾಡ್ತವೆ, ಈ ಮೊಗ್ಗು ಮತ್ತು ಕಾಯಿ ಹಂತದಲ್ಲಿ ಆ ಹುಳುಗಳು ಏನು ತಿಂತಾ ಇರ್ತಾವಲ್ಲ ಆ ಹುಳುಗಳನ್ನ ಆರಿಸ್ತವೆ. ನಿಮ್ಗೆ ತೊಗರಿ ಹೊಲದಲ್ಲಿ ನೋಡಿರ್ಬೋದು, ನಿಮ್ಗೆ ಬ್ಲಾಕ್ ಡ್ರೋಂಗೋ ಅಂತ ಹೇಳ್ತವೆ, ಅದು ಹುಳುಗಳನ್ನ ಕಂಟ್ರೋಲ್ ಮಾಡ್ತದೆ. ಅಂಥವನ್ನ ನಾವು ಮಾಡ್ಬೇಕು, ಯಾಕಂದ್ರೆ ಅವು ಸುಲಭ ಖರ್ಚಿಲ್ಲದ ಕಡಿಮೆ ಖರ್ಚಿನಲ್ಲಿ ಮಾಡ್ತಕ್ಕಂಥ ಒಂದು ನಿರ್ವಹಣಾ ಪದ್ಧತಿಗಳು. ಆಮೇಲೆ ನಮ್ಗೆ ಯಾವಾಗ ಸಿಂಪರಣೆ ಮಾಡ್ಬೇಕಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿ ಹೆಕ್ಟರ್ಗೆ ಒಂದು 5 ಮೋಹಕ ಬಲೆಗಳು ಅಂದ್ರೆ ಗಂಡು ಪತಂಗಗಳನ್ನ ಆಕರ್ಷಣೆ ಮಾಡಕ್ಕೆ 5 ಮೋಹಕ ಬಲೆಗಳನ್ನ ಆಕರ್ಷಣೆ ಮಾಡೋದ್ರಿಂದ ಅದನ್ನೇನಂದ್ರೆ 1 ರಿಂದ 1.5 ಅಡಿ ತೊಗರಿ ಬೆಳೆಗಿಂತ ಎತ್ತರ ಇರಬೇಕು. ಆ ಕಟ್ಟಿಗೆ ನಿಲ್ಲಿಸಿದಾಗ ಪ್ರತಿ ಹೆಕ್ಟರ್ಗೆ ಏನಪ್ಪಾ ಅಂತಂದ್ರೆ ಆ ಒಂದು ಬಲೆಯಲ್ಲಿ 5ಕ್ಕಿಂತ ಹೆಚ್ಚು ಪತಂಗಗಳು ಬಿದ್ದಾಗ ಓ ನಮಗೆ ಈಗ ಹುಳುಗಳ ಸಂಖ್ಯೆ ಸ್ಟಾರ್ಟ್ ಆಗ್ತದೆ ಇನ್ಮೇಲೆ ಅಂತೇಳಿ ಗೊತ್ತಾಗ್ತದೆ ಎಷ್ಟಿದೆ ಏನಂತ ಹೇಳಿ. ಅಥವಾ ಪ್ರತಿ ಗಿಡದಾಗಿ 2 ತತ್ತಿ ಕಂಡಾಗ ಅಥವಾ 1 ಮರಿ ಹುಳ ಕಂಡಾಗ ನಾವು ಹತೋಟಿ ಕ್ರಮಗಳನ್ನ ಕೈಗೊಳ್ಬೇಕು. ನಾವು ಸುಮ್ಮನೆ ಏನು ಇಲ್ಲ, ಒಂದು ಹುಳನೂ ಇಲ್ಲ ಅಂದಾಗ ಕ್ರಮ ಕೈಗೊಂಡ್ರೆ ನಮಗೆ ವ್ಯರ್ಥ ಖರ್ಚಾಗ್ತದೆ. ಆದ್ದರಿಂದ 2 ತತ್ತಿ ಅಥವಾ ಒಂದು ಕೀಡೆ ಒಂದು ಗಿಡದ ಮೇಲೆ ಕಂಡಾಗ 1 ಮೀಟರ್ಗೆ ಒಂದು ಕೀಡೆ ಕಂಡಾಗ ನಾವು ಸಿಂಪರಣೆ ಮಾಡಬೇಕು. ಮೊದಲನೇ ಸಿಂಪರಣೆಯಾಗಿ ಈಗ ನಮಗೆ ಬಲೆ ಕಟ್ಟುವ ಕೀಟ ಇತ್ತಂದರೆ ಮೊದಲೇ ಸಿಂಪರಣೆಯಾಗಿ ಮೊಗ್ಗು ಬಿಟ್ಟಾಗ ನಮಗೆ ತತ್ತಿ ನಾಶಕಗಳನ್ನ ಮೊಟ್ಟೆ ನಾಶಕಗಳನ್ನ ಉಪಯೋಗಿಸ್ಬೇಕು. ಪ್ರೊಫೆನಫಾಸ್ ಅಂತ ಬರ್ತದೆ 2 ಮಿಲಿ, ನಿಮ್ಗೆ ಬಲೆ ಕಟ್ಟುವ ಕೀಟ ಇತ್ತಂದ್ರೆ ಪ್ರೊಫೆನಫಾಸ್ ಜೊತೆಗೆ 1/2 ಮಿಲಿ DDUPಯನ್ನು ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಬಲೆ ಕಟ್ಟುವ ಕೀಟ ಮತ್ತು ಈ ಒಂದು ಕಾಯಿಕೊರಕ ಮೊಟ್ಟೆಗಳನ್ನ ಮತ್ತು ಸಣ್ಣ ಮರಿ ಹುಳುಗಳನ್ನ ಸಹಿತ ನಾಶ ಮಾಡಬಹುದು. ಈಗ ನಮ್ಮಲ್ಲಿ ಬೇವಿನ ಗಿಡಗಳು ಸಾಕಷ್ಟು ಇರೋದ್ರಿಂದ ಬೇವಿನ ಬೀಜದ ಕಷಾಯ, ಬೇವಿನ ಬೀಜ ಕಷಾಯ ಅಂದ್ರೆ ಬೇವಿನ ಒಳಗಿರ್ತ ಬೀಜ ತೆಗೆದು ಅದನ್ನ 5% ಅಂದ್ರೆ 100 ಗ್ರಾಮಿಗೆ 5 ಗ್ರಾಮಷ್ಟು ಅಂದ್ರೆ ನಾವು ಒಂದು ಕಷಾಯ ಮಾಡ್ಕೊಂಡು ಅದನ್ನ ಸಹಿತ ಸಿಂಪರಣೆ ಮಾಡಬಹುದು. ಇದರಿಂದ ನಮ್ಗೆ ಹುಳುಗಳು ಏನಾಗ್ತವೆ ಅಂದ್ರೆ ತಕ್ಕ ಮಟ್ಟಿಗೆ ಕಂಟ್ರೋಲ್ ಆಗ್ತವೆ. ನಮ್ಗೆ ಕೊನೆಯ ಅಸ್ತ್ರ ಅಂತ ಹೇಳಿ ನಮ್ಗೆ ಏನಪ್ಪಾ ಅಂದ್ರೆ ರಾಸಾಯನಿಕಗಳನ್ನ ನಾವು ಇಟ್ಕೋಬೇಕಾಗ್ತದೆ. ಎಷ್ಟಪ್ಪಾ ಅಂತಂದ್ರೆ ನಮ್ಗೆ ರಾಸಾಯನಿಕಗಳು ಬಹಳಷ್ಟು ಚೆನ್ನಾಗಿ ಒಂದು ಹಸಿರು ಲೇಬಲ್ ಇರ್ತಕ್ಕಂಥ ಇದಾವೆ, ಅವನ್ನ ನಾವು ಯೂಸ್ ಮಾಡ್ಬೋದು. ಏನಪ್ಪ ಅಂತಂದ್ರೆ ನಮಗೆ ಫ್ಲೂಬೆಂಡಿಯಮೈಡ್ ಅಂತ ಬರ್ತದೆ, ಅದು 0.07 ml ಪ್ರತಿ ಲೀಟರ್ ನೀರಿಗೆ ಬೆರೆಸ್ಬೋದು. ಅಥವಾ 0.2 ಗ್ರಾಮ್ ಎಮಾಮೆಕ್ಟಿನ್ ಬೆಂಜೋಯ್ಟ್ ಅಂತ ಬರ್ತದೆ, ಅಥವಾ 0.15 ಮಿಲಿ ರೆನಾಕ್ಸಿಪಿಯರ್ ಅಂತ ಬರ್ತದೆ, ಅಥವಾ 0.12 ಮಿಲಿ ಪ್ರತಿ ಲೀಟರ್ಗೆ ಸ್ಪೈನೋಸ್ಯಾಡ್ ಅಂತ ಬರ್ತದೆ, ಅಥವಾ 0.3 ಮಿಲಿ ಇಂಡಾಕ್ಸಿಕಾರ್ಬ್. ಇವು ಯಾವುದರಲ್ಲಿ ಒಂದನ್ನ ನೀವು ಸಿಂಪರಣೆ ಮಾಡಬೇಕು. ಪದೇ ಪದೇ ಈಗ ಒಂದೇ ಬಳಸಿದಂಥ ಕೆಮಿಕಲ್ಗಳನ್ನೇ ಪದೇ ಪದೇ ಬಳಸ್ಬಾರ್ದು. ಇದರಿಂದ ಏನಾಗ್ತದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ನಮಗೇನಪ್ಪ ಅಂದರೆ ಹೆಕ್ಟರ್ಗೆ 1,000 ಲೀಟರ್ ನಾವು ಸಿಂಪರಣ ದ್ರಾವಣವನ್ನು ಉಪಯೋಗಿಸ್ಬೇಕಾಗ್ತದೆ. ಇನ್ನೊಂದು ಏನಂತಂದರೆ ನಾವು ಮುನ್ನೆಚ್ಚರಿಕೆ ಕೆಲವು ಕ್ರಮಗಳನ್ನ ನಾವು ನಿರ್ವಹಣೆ ಮಾಡಬೇಕಾದ್ರೆ ಅಳವಡಿಸ್ಕೋಬೇಕು. ಏನಂತಂದರೆ ಈ ಕೀಡೆಗಳು ದಪ್ಪ ಆಗಿದ್ದಾಗ ಕೆಮಿಕಲ್ ಕಂಟ್ರೋಲ್ ಆಗಲ್ಲ ಅಂತ ಹೇಳಿದ್ದೆ ನಾನು ಅವಾಗ. ಏನಪ್ಪ ಅಂದರೆ ಆ ಗಿಡಗಳನ್ನ ಜಾಲಾಡಿಸೋದ್ರಿಂದ ಬಳತಿ ಕೀಟಗಳು ಕೆಳಗಡೆ ಬೀಳ್ತವೆ, ಅವನ್ನ ಆರಿಸಿ ತೆಗಿಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಒಂದು ಬಾರಿ ನಾ ಹೇಳಿದೆ, ಒಂದು ಬಾರಿ ಉಪಯೋಗಿಸಿದಂಥ ಕೀಟನಾಶಕಗಳನ್ನ ಪದೇ ಪದೇ ಬಳಸ್ಬಾರ್ದು ಅಂತ ಹೇಳಿ. ಆಮೇಲೆ ಶಿಫಾರಸು ಮಾಡಿದ ಕೀಟನಾಶಕ ಜೊತೆಗೆ ಪುಂಡಿ ಅಥವಾ ಎಳ್ಳೆಣ್ಣೆಯನ್ನು 1:1 ಬೆರೆಸೋದ್ರಿಂದ ಸಹಿತ ನಾವು ಚೆನ್ನಾಗಿ ನಿರ್ವಹಣೆ ಮಾಡುವುದು. ಆಮೇಲೆ ಇನ್ನೊಂದು ಬ್ಯಾಟರಿ ಆಧಾರಿತ ಸಿಂಪರಣದನ್ನು ಬಳಸಬಾರ್ದಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕೀಟ ಮತ್ತು ರೋಗಗಳು ನಾವು ಬಂದರೆ ಅಷ್ಟೇ ನಿರ್ವಹಣೆ ಕ್ರಮ ಕೈಗೊಳ್ಬೇಕು, ಬರದೇ ಇದ್ದಾಗ ತಗೊಳಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ಆ ವರ್ಷ ಪದೇ ಪದೇ ಬರ್ತಿದೆ ಅಂದರೆ ಅಂಥ ಟೈಮ್ನಲ್ಲಿ ನಾವು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವೆಲ್ಲ ನಮಗೆ ತೊಗರಿಗೆ ಬರ್ತಕ್ಕಂಥ ಪ್ರಮುಖ ಕೀಟಗಳ ನಿರ್ವಹಣೆ ಆಯಿತು. ಕೆಲವೊಂದು ಉದ್ದು ಅಥವಾ ಹೆಸರಿಗೆ ಬರ್ತದೆ. ಈಗ ಹೆಸರಿಗೆ ನಮಗೆ ಹೆಸರು ಎಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು 20,000 ಹೆಕ್ಟರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಆಗಿದೆ. ಈಗ ನಮಗೆ ಹೆಸರಿಗೆ ಏನಪ್ಪ ಅಂದರೆ ಹಳದಿ ನಂಜಾಣು ರೋಗ ಕಂಡು ಬಂದಿದೆ ಹೆಸರಿಗೆ. ಆ ಹಳದಿ ನಂಜಾಣು ರೋಗ ಏನಪ್ಪ ಅಂತಂದರೆ ನಮಗೆ ಬಿಳಿ ನೊಣದಿಂದ ಬರ್ತೈತೆ ವಾಹಕ. ಇದರಿಂದ ಏನಾಗ್ತದೆ ಅಂದರೆ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತವೆ, ತಿಳಿ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಕಾಯಿಗಳು ಬಿಡಂಗಿಲ್ಲ, ಕಾಯಿಗಳು ಬಿಡದೆ ಏನಾಗ್ತದೆ ಅಂದರೆ ಗೊಡ್ಡಾಗಿ ಬಿಡ್ತವೆ. ಅದರಿಂದ ಏನಾಗ್ತದೆ ಅಂದರೆ ಬೆಳೆ ಬರಲ್ಲ, ರೈತರಿಗೆ ಲಾಸ್ ಆಗ್ತದೆ. ಅಂಥ ಒಂದು ಹಾನಿಯ ಲಕ್ಷಣ ಪ್ರಥಮವಾಗಿ ಏನಾದರೂ ಕಂಡು ಬಂದಲ್ಲಿ ಅಂಥ ಗಿಡನ ಮೊದಲೇದ ಒಂದೇ ಗಿಡ ಇತ್ತಂದರೆ ಆ ಗಿಡನ ತೆಗೆದಾಕ್ಬಿಡ್ಬೇಕು, ತೆಗೆದಾಕ್ಬೇಕು. ಆಮೇಲೆ ಆಶ್ರಯ ಸಸ್ಯಗಳಿರ್ತವೆ, ಕಳೆಗಳ ಗಿಡನ ಅಂಥವನ್ನ ಎಲ್ಲ ತೆಗೆದು ಹೊಲಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ನಮಗೆ ಕೀಟನಾಶಕ ಅಂತಂದರೆ ಡೈಫೆನ್ತುರಾನ್ ಅಂತ ಬರ್ತದೆ, ಅದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗ್ತದೆ. ಅದಕ್ಕೆ ಹೆಸರು ನಂಜಾಣ ರೋಗ ಇದ್ದಾಗ ಇನ್ನು ತೊಗರಿಯೊಳಗೂ ಲಾಸ್ಟ್ ಟೈಮ್ ನಮ್ಮ ಹುಲಿ ಇದ್ರು ಕನಕಗಿರಿ ಭಾಗದಲ್ಲಿ ಒಂದು ಗೊಡ್ಡ ರೋಗ ಅಂತ ಬಂದಿತ್ತು ತೊಗರಿಗೆ. ಅಂದರೆ ತೊಗರಿ ಏನಾಗ್ತದೆ ಅಂದರೆ ಗಿಡ ಕುಬ್ಜವಾಗಿ ಬಿಡ್ತೈತೆ, ಹೂವು ಕಾಯಿಗಳನ್ನ ಬಿಡಲ್ಲ. ಅದು ಏನಂತಂದರೆ ನುಸಿ ಬರ್ತೈತೆ ನಮಗೆ, ಮೈಟ್ ನುಸಿ ಅಂತ ಹೇಳ್ತೇವೆ. ಆ ನುಸಿಯಿಂದ ಈ ರೋಗ ಹರಡ್ತದೆ. ಆ ನುಸಿ ವಾಹಕವಾಗಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗ ಹರಡಲಿಕ್ಕೆ ಕಾರಣ ಆಗ್ತದೆ. ಆ ಒಂದು ನುಸಿ ನಿರ್ವಹಣೆ ಮಾಡೋಕ್ಕೆ ನಮಗೆ ಡೈಕೋಪಾಲ್ 2.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಬೋದು, ಅಥವಾ ಫೆಂಜಾಕ್ವಿನ್ ಅಂತ ಬರ್ತದೆ, ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಆ ಒಂದು ಮೈಟ್ ನುಸಿಯನ್ನು ನಿರ್ವಹಣೆ ಮಾಡ್ಬೋದು. ಅಂಥ ಗೊಡ್ಡ ರೋಗದ ಗಿಡಗಳು ಎಲ್ಲರ ಮೊದಲಿಗೆ ಕಂಡು ಬಂತಂದರೆ ಅವನ್ನ ತೆಗೆದಾಕ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಅದನ್ನ ಇಟ್ಕೊಂಡಂದ್ರೆ ಅದು ವಾಹಕವಾಗಿ ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತದೆ. ಇನ್ನೊಂದು ನಮಗೆ ಉದ್ದಿನ ಬೆಳೆಯಲ್ಲಿ ಕಾಂಡ ಕೊರೆಯುವ ನೊಣ ಬರ್ತದೆ. ಆ ಕಾಂಡ ಕೊರೆಯುವ ನೊಣ ಏನಪ್ಪಾ ಅಂದರೆ ಬೆಳೆ 10-15 ದಿವಸ ಇದ್ದಾಗ ದೇಟಿನ ಮೇಲೆ ಸುರಂಗ ಕೊರೆದು ಕಾಂಡವನ್ನು ಕೊರೀತದೆ. ಅದು ಏನಪ್ಪ ಸೋಯಾ ಅವರಲ್ಲಿ ನಮಗೆ 5-20% ನಷ್ಟ ಮಾಡ್ತದೆ. ಹೆಸರು ಮತ್ತು ಉದ್ದಿನಲ್ಲಿ 3-62% ಹಾನಿಯನ್ನು ಉಂಟು ಮಾಡ್ತದೆ. ಅದು ಬೆಳೆ 10-15 ದಿನ ಇದ್ದಾಗ ನಾವು 0.5 ಮಿಲಿ ಇಮ್ಡಾಕ್ಲೋಪಿಡ್ ಅಥವಾ 0.2 ಗ್ರಾಮ್ ಥಯೋಮೆಥಾಕ್ಸಾಮ್ ಬಳಸಿ ಆ ಒಂದು ಕಾಂಡ ಕೊರೆಯ ನೊಣವನ್ನು ನಿರ್ವಹಣೆ ಮಾಡ್ಬೋದು. ಇನ್ನೊಂದು ಸಸ್ಯ ಏನು ಅಂತ ಬರ್ತದೆ, ಮತ್ತು ಇನ್ನೊಂದು ಥ್ರಿಪ್ಸ್ ನುಸಿ ಅಂತ ಬರ್ತದೆ. ಇವೆರಡು ರಸ ಇರೋ ಹುಳುಗಳು. ಇವು ಏನು ಮಾಡ್ತವೆ ಅಂದರೆ ಆ ಗಿಡದಿಂದ ರಸ ಇರ್ತವೆ, ರಸ ಇರೋದ್ರಿಂದ ಏನಾಗ್ತದೆ ಕಪ್ಪು ಬೂಸ್ಟ್ ಬೆಳೀತದೆ, ಮತ್ತು ಇನ್ನೊಂದು ಗಿಡಗಳು ಎಲೆಗಳು ಮುಟ್ರಿಕೊಳ್ತವೆ. ಅದರಿಂದ ಏನಾಗ್ತದೆ ಈ ಒಂದು ಬಾಧೆ ಇದ್ದಾಗ ನಮಗೆ 1.7 ಮಿಲಿ ಡೈಮಿಥೈಟ್ ಅಥವಾ 0.5 ಮಿಲಿ ಇಮಿಡಾಕ್ಲೋಪಿಡ್ ಅಥವಾ 0.2 ಗ್ರಾಮ್ ಥಯೋಮೆಥಾಕ್ಸಾಮ್ ಯಾವುದಾದ್ರೂ ಒಂದೊಂದು ಕೀಟನಾಶಕವನ್ನು ಅಂತರ್ವ್ಯಾಪಿ ಕೀಟನಾಶಕವನ್ನು ಬಳಸಿ ಇದನ್ನು ನಾವು ನಿರ್ವಹಣೆ ಮಾಡ್ಬೋದು. ಇನ್ನೊಂದು ಸ್ಪೋಡೋಪ್ಟರಾ ಅಂತ ಬರ್ತೈತಿ, ನಿಮಗೆ ಎಲೆ ತಿನ್ನತಕ್ಕಂಥ ಹುಳ. ಇದು ಮೊಟ್ಟೆಗಳನ್ನ ಗುಂಪು ಗುಂಪಾಗಿ ಎಲೆ ಮೇಲೆ ಇಡ್ತದೆ. ಆ ಮೊದಲೇ ಹಂತದ ಮರಿ ಹುಳುಗಳು ಏನು ಮಾಡ್ತವೆ, ಆ ಎಲೆ ಕೆಳಗಡೆ ಇದ್ದು ಆ ಎಲೆಗಳ ಒಂದು ಹಸಿರು ಪದಾರ್ಥವನ್ನು ಕೆರೆ ತಿನ್ನೋದ್ರಿಂದ ಎಲೆ ಜಾಲರಿ ಜಾಲರಿ ಇದ್ದಂಗೆ ಆಗ್ತದೆ. ನಂತರ ಏನು ಮಾಡ್ತದೆ, ಇದು ಎಲೆ ಪೂರ್ತಿ ತಿಂತದೆ, ಆಮೇಲೆ ಕಾಯಿಗಳ ಮೇಲೂ ಸಹಿತ ಹಾನಿ ಮಾಡ್ತದೆ. ಇದರ ಒಂದು ನಿರ್ವಹಣೆಗೆ ಏನಪ್ಪ ಅಂತಂದರೆ ನಾನು ಆಗಲೇ ಹೇಳಿದಂಗೆ ಬೇಸಿಗೆಯಲ್ಲಿ ಆಳವಾದ ಉಳುಮೆ ಮಾಡಬೇಕು, ಮತ್ತು ಬೇಗನೆ ಬಿತ್ತಬೇಕು, ಹೊಲವನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಮತ್ತು ಬಾಧೆ ಜಾಸ್ತಿ ಇದ್ದಾಗ ಬೆಳೆ ಪರಿವರ್ತನೆ ಮಾಡಬೇಕು. ಮೊಟ್ಟೆ ಮತ್ತು ಮರಿಗಳು ಗುಂಪಾಗಿಡೋದ್ರಿಂದ ಅವನ್ನ ಕೈಯಿಂದ ಆರಿಸಿ ನಾವು ತೆಗಿಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬೆಳಕಿನ ಬಲೆಗಳನ್ನ ಸಹಿತ ಉಪಯೋಗಿಸಿ ಈ ಕೀಟಗಳನ್ನ ನಾವು ಆಕರ್ಷಣೆ ಮಾಡಿ ಕೊಲ್ಬೋದು. ಅಥವಾ ಟ್ರೈಕೋಗ್ರಾಮ ಅಂತ ಒಂದು ಮೊಟ್ಟೆ ಪರತಂತ್ರ ಜೀವಿ ಬರ್ತದೆ. 20,000 ಪ್ರತಿ ಎಕರೆಗೆ 4 ವಾರಗಳ ಕಾಲ ಬಿಡುಗಡೆ ಮಾಡೋದ್ರಿಂದ ಸಹಿತ ಈ ಕೀಟ ನಿರ್ವಹಣೆ ಮಾಡ್ಬೋದು. ಕೊನೆಯದಾಗಿ ರಾಸಾಯನಿಕಗಳು ಬಂದಾಗ 0.2 ಮಿಲಿ ರೆನಾಕ್ಸಿಪಿಯರ್ ಅಥವಾ 0.5 ಗ್ರಾಮ್ ಫ್ಲೂಬೆಂಡಿ, 0.7 ಮಿಲಿ ಫ್ಲೂಬೆಂಡಿಯಮೈಡ್ ಅದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಬೋದು. ಅಥವಾ 0.5 ಮಿಲಿ ಲ್ಯಾಮ್ಡಾ ಸೈಲೋಥ್ರಿನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗ್ತದೆ. ಇನ್ನೊಂದೇನಪ್ಪ ಅಂದರೆ ಕೊಂಬಿನ ಹುಳು ಅಂತ ಬರ್ತದೆ. ಕೊಂಬಿನ ಹುಳು ಅಂತಂದರೆ ನಮಗೆ ಹಸಿರು ಹುಳು ಥರ ಇರ್ತದೆ, ಅದರ ಕೊಂಬು ಇರ್ತದೆ. ಅದು ಏನಪ್ಪ ಅಂತಂದರೆ ನಮಗೆ ಎಲೆಗಳನ್ನ ತಿಂತದೆ, ಪೂರ್ತಿ ಎಲೆಗಳನ್ನ ತಿಂದು ಹಾನಿ ಮಾಡಿಬಿಡ್ತದೆ. ಆದ್ದರಿಂದ ಅದಕ್ಕೂ ಸಹಿತ ನಮಗೆ ಆಳವಾದ ಉಳುಮೆ, ಆಮೇಲೆ ಆ ಕೀಟಗಳು ಕಡಿಮೆ ಇದ್ದರೆ ಕೈಯಿಂದ ಆರಿಸಿ ತೆಗಿಬೋದು. ಅಥವಾ 2 ಮಿಲಿ ಕ್ಲೋರ್ಪೈರಿಪಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಬೋದು. ಇನ್ನೊಂದು ಕಂಬಳಿ ಹುಳು ಅಂತ ಬರ್ತದೆ. ಈ ಕಂಬಳಿ ಹುಳು ನಮಗೆ ಎಲೆಗಳನ್ನು ತಿಂತದೆ. ಅದೇನಪ್ಪ ಅಂತಂದರೆ ನಾವು ಅದಕ್ಕೆ ಸ್ಪರ್ಶ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ನಾವು ಇದನ್ನು ನಿರ್ವಹಣೆ ಮಾಡಬಹುದಾಗಿದೆ. ಇವೆಲ್ಲ ನಿರ್ವಹಣೆಯನ್ನು ನಾವು ಕೀಟಗಳನ್ನ ಸಮಗ್ರ ನಿರ್ವಹಣೆ ಮೂಲಕ ನಾವು ಮಾಡಬಹುದು. ಒಂದು ನೀವು ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿಕೊಟ್ರಿ, ರೈತರಿಗೆ ಈಗ ಸಾಮಾನ್ಯವಾಗಿ ಯಾವುದೇ ಕೀಟಬಾಧೆಗಳು ಬಂತು ಅಂದರೆ ಸುಮ್ಮನೆ ಯಾವುದೋ ಒಂದು ಅಂಗಡಿಗೆ ಹೋಗ್ತಾರೆ, ಏನೋ ಒಂದು ಹಿಂಗಾಗಿದೆ ಅಂತ ಹೇಳ್ತಾರೆ, ಆ ಅಂಗಡಿ ಮಾಲೀಕರು ಏನು ಕೊಡ್ತಾರೋ ಅದನ್ನು ತರ್ತಾರೆ. ಆದರೆ ರೈತರಿಗೆ ಒಂದು ಸಮಗ್ರವಾದ ತಿಳುವಳಿಕೆಯನ್ನು ಮೂಡಿಸುವ ಕ್ರಮಗಳು ಏನಿದೆ ಅಂದರೆ ಈಗ ಔಷಧಿಗಳ ಬಳಕೆ ಬಗ್ಗೆ, ಆ್ಯಕ್ಚುಲಿ ರಾಸಾಯನಿಕ ಔಷಧಿಗಳು ಕೆಲವು ಸಂದರ್ಭದಲ್ಲಿ ಅಗತ್ಯ ಇರ್ತದೆ ಇವರ ತರವಾದ ಇಲಾಖೆ ಆಗಿರ್ಬೋದು, ನಿಮ್ಮ KVK ಅವರಾಗಿರ್ಬೋದು, ಹೇಗೆ ಇದನ್ನ ಅವರಿಗೆ ಅರಿವು ಮೂಡಿಸ್ಲಿಕ್ಕೆ ಸಾಧ್ಯ ಇದೆ? ಎಷ್ಟೋ ರೈತರಿಗೆ ಈ ಹೆಸರುಗಳನ್ನು ನೆನಪಿಟ್ಕೊಳ್ಳಕ್ ಆಗೋದಿಲ್ಲ, ಅಂಗಡಿ ಮಾಲೀಕ ತನಗೆ ಯಾವುದೋ ತಿಳಿದಿದ್ದನ್ನು ಕೊಡುವ ಸಾಧ್ಯತೆಗಳಿರ್ತವೆ. ಈ ಬಗ್ಗೆ ರೈತರಿಗೆ ಒಂದು ಪ್ರಮಾಣದಲ್ಲಿ ಔಷಧಿಗಳ ಹೆಸರುಗಳಾಗಿರ್ಬೋದು, ಯಾವ್ಯಾವ ಔಷಧಿ ಯಾವುದಕ್ಕೆ ಬರುತ್ತೆ ಅನ್ನೋದಾದ್ರೂ ಒಂದು ಜಾಗೃತಿ ಏನಾದರೂ ಬೆಳೆದಿದೆಯಾ ಸರ್? ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೆ ಏನಪ್ಪ ಅಂತಂದರೆ ಈ ಒಂದು ಕೀಟನಾಶಕ ಬಳಕೆ ಬಗ್ಗೆ ಹಲವಾರು ತರಬೇತಿಗಳನ್ನು ಮತ್ತು ವ್ಯಾಟ್ಸಪ್ ಸಂದೇಶಗಳನ್ನ ಮತ್ತು ರೇಡಿಯೋ ದೂರದರ್ಶನ ಮುಖಾಂತರ ನಿರ್ವಹಣೆ ಯಾವ ಥರ ಮಾಡಬೇಕನ್ನೋದನ್ನು ತಿಳಿಸ್ಕೊಡ್ತೇವೆ. ಕೆಲವೊಂದು ರೈತರು ಈಗ ಏನಂತಂದರೆ ವ್ಯಾಟ್ಸಪ್ ಮುಖಾಂತರ ಏನಾದರೂ ರೋಗ ಕೀಟಗಳು ಬಂದರೆ ನಮಗೆ ಕೆವಿಕೆಗೆ ವ್ಯಾಟ್ಸಪ್ ಮುಖಾಂತರ ನಮಗೆ ಸಂದೇಶಗಳನ್ನ ಅವ್ರು ಕಳಿಸ್ತಾರೆ, ನಾವು ಅದಕ್ಕೆ ಉತ್ತರವಾಗಿ ಸಂದೇಶಗಳನ್ನ ಕಳಿಸ್ತೇವೆ. ಮತ್ತು ನಾವು ಈ ಒಂದು ಸೀಸನ್ ಈ ಋತುಮಾನಕ್ಕೆ ತಕ್ಕಂಗೆ ಯಾವ್ಯಾವ ಕೀಟಗಳು ಬರ್ತವೆ, ಯಾವ್ಯಾವ ರೋಗಗಳು ಬರ್ತವೆ, ಅದಕ್ಕೆ ನಾವು ಯಾವ ಥರ ನಾವು ಸಿಂಪಡಣೆ ಮಾಡಬೇಕಂತ ಹೇಳಿ ನಾವು ನಮ್ಮ ಕೆವಿಕೆಯಿಂದ ಒಂದು ಮೆಸೇಜನ್ನು ಕಳಿಸ್ತೇವೆ. ನಮಗೆ ಕೆವಿಕೆ ಗ್ರೂಪ್ ಇದೆ, ನಮಗೆ 2,000-3,000 ರೈತರಿಗೆ ಒಂದೇ ಸರಿಗೆ ಹೋಗ್ಬಿಡ್ತದೆ. ಮತ್ತು ನಮಗೆ ಬಾಧೆ ತೀವ್ರ ಇದ್ದಾಗ ದಿನಪತ್ರಿಕೆಗಳ ಮೂಲಕ ಸಹಿತ ನಾವು ನಿರ್ವಹಣೆ ಯಾವ ಥರ ಮಾಡಬೇಕು ಅಂತಲೂ ಹೇಳ್ಕೊಡ್ತೇವೆ. ರೈತರು ಏನಪ್ಪ ಅಂತಂದರೆ ಈಗ ಕೆಲವೊಂದು ಜನ ಏನಂದರೆ ರೈತರು ಲೇಬಲ್ ಇರಬೇಕು ನೋಡಬೇಕು. ಕೆಲವೊಂದು ಏನಂತಂದರೆ ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳಿ ಬಯೋ ಅದು ಇದು ಅಂತ ಹೇಳ್ತೇವೆ, ಅದರೊಳಗಡೆ ಕಂಪೋಸಿಷನ್ ಏನು ಒಳಗಡೆ ಇರ್ತದೆ ಅಂತ ಇರಲ್ಲ. ಯಾರೋ ಹೇಳಿದರು, ಯಾವುದೋ ಕಂಪ್ನಿಯಿಂದ ಬಂದಿದ್ರು, ಯಾರೋ ಮಾರಾಟಕ್ಕೆ ಬಂದಿದ್ರು ಅಂತ ಹೇಳಿ ತಗೊಂತಾರೆ. ಇದೇನು ಕಳಪೆ ಗುಣಮಟ್ಟದ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಏನಾಗ್ತದೆ, ನಮಗೆ ನಿರ್ವಹಣೆ ಚೆನ್ನಾಗಾಗಲ್ಲ, ರೈತರಿಗೆ ಖರ್ಚು ಜಾಸ್ತಿ ಆಗ್ತದೆ. ಆದ್ದರಿಂದ ಏನಪ್ಪ ಅಂತಂದರೆ ಕೀಟ ಯಾವುದು ಬಂದಿದೆ, ರಸ ಇರೋ ಕೀಟ ಇದೆಯೋ ಅಥವಾ ನಮಗೆ ಎಲೆ ತಿನ್ನುವ ಕೀಟ ಇದೆಯೋ, ರಸ ಇರೋದಿತ್ತಂದರೆ ಯಾವ ರಸ ಇರೋದಿತ್ತಂದರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಅಥವಾ ಎಲೆ ತಿನ್ನಿತ್ತಂದರೆ ಸ್ಪರ್ಶ ಕೀಟನಾಶಕವನ್ನು ಬಳಸಬೇಕು. ಆಮೇಲೆ ಪದೇ ಪದೇ ಒಂದೇ ಕೀಟನಾಶಕಗಳನ್ನ ಬಳಸಬಾರ್ದು. ಕೆಲವೊಂದು ರೈತರು ಏನು ಮಾಡ್ತಾರೆ ಅಂದರೆ 2-3 ಕೀಟನಾಶಕಗಳನ್ನ ಸೇಮ್ ಒಂದು ಗುಣಧರ್ಮ ಇರತಕ್ಕಂಥ ಕೀಟನಾಶಕಗಳನ್ನ ಮಿಶ್ರಣ ಮಾಡ್ತಾರೆ. ಮಿಶ್ರಣ ಮಾಡೋದ್ರಿಂದ ಏನಾಗ್ತದೆ, ಅವು ಕೀಟಗಳಿಗೆ ಎರಡೂ ಒಂದು ಕೀಟನಾಶಕದ ಮೇಲೆ ನಿರೋಧಕತೆಯನ್ನು ಹೊಂದಬಹುದು ಅಥವಾ ಅವು ಎರಡೂ ಎಫೆಕ್ಟ್ ಆಗದೇ ಇರ್ಬೋದು. ಇದರಿಂದ ಏನಂತಂದರೆ ಈ ಒಂದೇ ನಮಗೆ ಬಾಧೆಗೆ 2 ಕೀಟನಾಶಕ ಸಿಂಪಡಣೆ ಮಾಡೋದ್ರಿಂದ ಖರ್ಚುನೂ ಜಾಸ್ತಿ ಆಗ್ತದೆ. ಆಮೇಲೆ ವಾತಾವರಣದ ಮೇಲೆ ಏನಂತಂದರೆ ನಮಗೆ ರಾಸಾಯನಿಕಗಳನ್ನ ಜಾಸ್ತಿ ಸಿಂಪಡಣೆ ಮಾಡಿದಂಗೆ ಆಗ್ತದೆ. ಆದ್ದರಿಂದ ಏನಪ್ಪ ಅಂತಂದರೆ ರೈತರು ಉತ್ತಮ ದರ್ಜೆಯ ಮತ್ತು ತಮಗೆ ಏನು ಬೇಕೋ ಅದನ್ನು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರ ಇಲಾಖೆಗಳ ಮುಖಾಂತರ ಅಥವಾ ನಮ್ಮ ವಿಸ್ತರಣಾ ಕೇಂದ್ರಗಳ ಮೂಲಕ ತಿಳ್ಕೊಬಹುದಾಗಿದೆ. ಫೋನ್ ಮುಖಾಂತರ ಸಹಿತ ಅವರು ನಮಗೆ ಕೇಳಿ ತಿಳ್ಕೊಬಹುದು. ಇದರಿಂದ ಅವರಿಗೆ ಕಡಿಮೆ ಖರ್ಚಿನಲ್ಲಿ ಒಂದು ಜಾಸ್ತಿ ಇದಾಗ್ತದೆ. ಮತ್ತು ನಿಮ್ಗೆ ಬರೀ ರಾಸಾಯನಿಕಗಳಂತ ಅಲ್ಲ, ನಾನು ಆಗಲೇ ಹೇಳ್ದಂಗೆ ನಿಮಗೆ ಸಸ್ಯಜನ್ಯ ಕೀಟನಾಶಕಗಳಿದ್ದಾವೆ, ಫೆರೋಮೋನ್ ಟ್ರ್ಯಾಪ್ಸ್ಗಳಿದ್ದಾವೆ, ಮೋಹಕ ಬಲೆಗಳಿದ್ದಾವೆ, ಅದನ್ನೆಲ್ಲ ಬಳಸ ಜೈವಿಕ ಕೀಟನಾಶಕಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಜೈವಿಕ ಕೀಟನಾಶಕಗಳಂತ ಸಿಗ್ತದೆ. ಮೆಟ್ರೈಜಿಯಂ ಅಂತ ಇದೆ ರಸ ಇರುವಳ ಕೀಟಗೆ, ಬಿವೇರಿಯಾ ಬ್ಯಾಸಿಯನ್ ಅಂತ ಇದೆ, ನ್ಯೂಮೇರಿಯಾ ರಿಲೇ ಅಂತ ಇದೆ, ವರ್ಟಿಸಿಲಿಯಂ ಲೆಕಾನಿ ಅಂತ ಇದೆ. ಇವೆಲ್ಲ ಏನಪ್ಪ ಅಂತಂದರೆ ಜೈವಿಕ ಕೀಟನಾಶಕಗಳನ್ನ, ಇವುಗಳನ್ನ ಏನಂತಂದರೆ ಹುಳುಗಳು ಕಡಿಮೆ ಸಂಖ್ಯೆ ಅಥವಾ ಮುಂಜಾಗ್ರತಾ ಕ್ರಮವಾಗಿ ಒಂದು ಸಿಂಪಡಣೆ ಮಾಡೋದ್ರಿಂದ ನಾವು ಕಡಿಮೆ ಖರ್ಚಿನಲ್ಲಿ ಮತ್ತು ಪರಿಸರಕ್ಕೆ ಪೂರಕವಾದಂಥ ಈ ಒಂದು ಕ್ರಮಗಳನ್ನ ಬಳಸೋದ್ರಿಂದ ನಾವು ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಸರ್, ಈಗ ರವೀಂದ್ರ ಸರ್ ಅವರೇ, ಈಗ ರೈತರು ನಿಮ್ಮನ್ನ ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಅನ್ನೋದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀರಾ? ಈಗ ರೈತರು ಏನಾದರೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡೋದಾಗಲಿ ಅಥವಾ ಎಲ್ಲೆಲ್ಲ ದೂರ ಜಿಲ್ಲೆಯಲ್ಲಿ ಈಗ ಬೇರೆ ಬೇರೆ ನಮಗೆ ಜಿಲ್ಲೆಯಿಂದ ಹಾಸನ ಅಲ್ಲಿ ಬೆಳಗಾವಿಯಿಂದನೂ ಸಹಿತ ಮಾಡ್ತಾರೆ ನಮ್ಮ ನಂಬರ್ ತಗೊಂಡು. ಆ ಥರ ಇದ್ದಾಗ ರೈತರು ನನ್ನ ಒಂದು ಮೊಬೈಲ್ ಸಂಖ್ಯೆ 8-2-1-7-4-4-0-9-0-9, ಇನ್ನೊಂದು ಸಲ ಹೇಳ್ತೀನಿ, 8-2-1-7-4-4-0-9-0-9 ಈ ಒಂದು ಸಂಖ್ಯೆಗೆ ವ್ಯಾಟ್ಸಪ್ ಮಾಡಿ ನೀವು ನಮಗೆ ಕೇಳಬಹುದು, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಯಾವುದೇ ದಿನಗಳಲ್ಲಿ ಮಾಡಿ, ನಮ್ಮ ರಜಾ ದಿನಗಳಲ್ಲಿ ಏನೂ ಇರಲ್ಲ, ನಮಗೆ 24/7 ಓಪನ್ ಇರ್ತದೆ. ರೈತರು ಮಾಡಿ ತಮ್ಮ ಸಮಸ್ಯೆಗಳನ್ನ, ಕೀಟಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದಾಗಿದೆ. ಒಳ್ಳೆಯದು ರಾಘವೇಂದ್ರ ಸರ್ ಅವರೇ, ರೈತ ಬಂದವರೇ ಕೇಳಿದ್ರಲ್ಲ, ದ್ವಿದಳ ಧಾನ್ಯಗಳಲ್ಲಿ ಕೀಟಗಳ ನಿರ್ವಹಣೆ ಮಾಡೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ಅಗತ್ಯ ಇತ್ತು ಅವರನ್ನು ಸಂಪರ್ಕಿಸಬೇಕು, ಇವರನ್ನು ಮಾತಾಡಿಸ್ಲೇಬೇಕು ಅನ್ನೋದಾದರೆ ಅವರು ದೂರವಾಣಿ ಸಂಖ್ಯೆಯ ಮೂಲಕ ಅವ್ರಿಗೆ ಕರೆ ಮಾಡಿ ಅಥವಾ ಅವರಿಗೆ ವಾಟ್ಸಪ್ ಮಾಡಿ ಈ ಥರ ಸಮಸ್ಯೆ ಇದೆ ಅಂತ ಹೇಳಿ ಮೆಸೇಜನ್ನು ಹಾಕಿದ್ರು ಸಹಿತ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ, ನಿಮಗೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಅವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಬರೆದುಕೊಳ್ಳಿ, 8-2-1-7-4-4-0-9-0-9, ಇದು ಅವರ ದೂರವಾಣಿ ಸಂಖ್ಯೆ. ಜೊತೆಗೆ ಅವರಿಗೆ ಸಂಪರ್ಕಿಸೋದ್ರಿಂದ ಇನ್ನೂ ಅಂದರೆ ಕಡಿಮೆ ವೆಚ್ಚದಲ್ಲಿ ನೀವು ಕೀಟ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಯಾವುದೋ ಅಂಗಿಲೋಗಿ ಯಾವ ಅವ್ರು ಕೊಡುವಂಥ ಔಷಧಿಯನ್ನೇ ನೀವು ಸಿಂಪರಣೆ ಮಾಡ್ತಾ ಮಾಡ್ತಾ ಹಣವನ್ನು ವ್ಯಯ ಮಾಡಿಕೊಳ್ಳುವುದು ಮತ್ತು ಸರಿಯಾಗಿ ಕೀಟ ನಿರ್ವಹಣೆ ಆಗದೆ ಹೋದರೆ ಇಳುವರಿ ಸಹಿತ ಕಡಿಮೆಯಾಗಿ ನಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಇಂಥ ಪರಿಸ್ಥಿತಿಗಳು ಬರಬಾರ್ದು ಅನ್ನೋದಾದರೆ

ಮುತ್ತುಗಳು.